ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಜೈವಿಕ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ಕಿಸಾನ್ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗಣಪತಿ ಮೂರ್ತಿ ತಯಾರಿಕೆ ಕುರಿತು ಯಲ್ಲಾಪುರ ತಾಲೂಕಿನ ಸತೀಶ್ ಸದಾನಂದ ಮಹಾಲಿ ಅವರೊಡನೆ ಸಂದರ್ಶನ. ಸತೀಶ್ ಸದಾನಂದ ಮಹಾಲಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇನ್ನೇನು ಗಣೇಶ ಚೌತಿ ಹತ್ತಿರ ಬರ್ತಾ ಇದೆ, ಗಣೇಶನ ಮೂರ್ತಿಯ ಸಿದ್ಧತೆಯಲ್ಲಿ ನೀವಿದ್ದೀರಿ. ಕಳೆದ 2 ತಿಂಗಳಿಗಿಂತಲೂ ಜಾಸ್ತಿ ಅವಧಿಯಿಂದ ಈ ಒಂದು ಮೂರ್ತಿ ತಯಾರಿಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ ಅಂತ ಕೇಳಿದ್ವಿ. ನಿಮ್ಮ ಒಂದು ಹಿನ್ನೆಲೆಯನ್ನ ಹೇಳಿ, ಗಣೇಶ ಮೂರ್ತಿಯನ್ನ ತಯಾರು ಮಾಡುವಲ್ಲಿ ನಿಮ್ಮ ಒಂದು ಆಸಕ್ತಿ ಮತ್ತೆ ಎಷ್ಟು ವರ್ಷದ ಅನುಭವ ನಿಮ್ದು? ಈಗ ನನಗೆ ಸುಮಾರು ಈಗ 49ನೇ ವಯಸ್ಸು. ಈಗ ಸುಮಾರು ನಾನು 8th class 8th ತರಗತಿ ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಅವಾಗ ಆಸಕ್ತಿ ಬಂತು ನನಗೆ. ಅವಾಗಂದ್ರೆ ನಮ್ಮ ತಂದೆಯವರು ಮಾಡ್ತಿದ್ರು ಅವಾಗ, ತಂದೆಯವರು ಅವರು ಅಂದ್ರೆ ನಮ್ಮ ಕುಟುಂಬದಲ್ಲೇ ಇದೆ ಗಣಪತಿ ಮೂರ್ತಿ ಮಾಡುವುದು. ಹಾಗಾಗಿ ಈ ಬಳುವಳಿಯಾಗಿ ಬಂದಿದ ಲೆಕ್ಕನೇ ಇದು ಈ ಒಂದು ಕಲೆ. ಅದೇ ತರ ತಂದೆಯವರು ಮಾಡ್ತಾ ಇದ್ದಾಗ ನಾವು ಸ್ವಲ್ಪ ಸ್ವಲ್ಪ ಕಲಿತು ಅದನ್ನ ಹಂಗೆ ಸುಮಾರು ಒಂದು 20 ವರ್ಷದಿಂದ ನಾ ಮಾಡ್ತಾ ಇದ್ದೇನೆ. ಮೂಲತಃ ನೀವು ಕಾರವಾರದು ಅಂತ ಹೇಳಿದ್ರಿ, ಆಮೇಲೆ ಇಲ್ಲಿ ವಜ್ರಹಳ್ಳಿಯಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಇವಾಗ? ಮೂಲತಃ ಕಾರವಾರ ಅಂದ್ರೆ ತಂದೆಯವರು ಅಲ್ಲೇ ಇದ್ದಿದ್ರು, ಕಡೆಗೆ ಇಲ್ಲಿ ಬಂದಂತ ನಾನೆಲ್ಲ ಹುಟ್ಟಿದ್ದಿಲ್ಲೇ ಸುಮಾರು ಒಂದು 60 ವರ್ಷ ಆಗಿರ್ಬೋದು ಸರ್. 60 ವರ್ಷ ಬಂದು ಇಲ್ಲಿ ಕಡೆಗೆ ಈಗ ತಂದೆಯವರು ಕ್ಷೌರಿಕ ವೃತ್ತಿ ಮಾಡ್ತಿದ್ರು, ಅದನ್ನು ನಾವು ಕಲ್ತಿದ್ದೇವೆ, ಅದನ್ನು ಮಾಡ್ತಿದ್ದೇವೆ ಕ್ಷೌರಿಕ ವೃತ್ತಿನ. ಹಾಗೆ ಈಗ ಮುಂದೆ ನಮ್ಮ ಮಗನಿಗೂ ಕಲಿಸಿದ್ದೇವೆ, ಅವನು ಸ್ಕೂಲಿಗೆ ಹೋಗ್ತಾನೆ 8ನೇ ತರಗತಿ, ಅವನು ಮಾಡ್ತಾನೆ. ಹಾಗೆ ಈಗ ನಡೀತಾ ಇದೆ ಇದೇ ತರ. ಈಗ ನೀವು ಈ ಗಣೇಶ ಮೂರ್ತಿಯನ್ನ ಮಾಡುವ ಕಲೆಯನ್ನ ಹೇಗೆ ಕಲ್ತ್ರಿ? ಈಗ ನಿಮ್ಮ ತಂದೆಯವರು ಮಾಡ್ತಾ ಇದ್ರು ಅಂತ ಹೇಳಿರಿ, ಅವರನ್ನ ನೋಡಿ ನೋಡಿ ಕಲ್ತ್ರ ಅಥವಾ ಪ್ರಾರಂಭಿಕ ಹಂತಗಳನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಮೊದಲು ತಂದೆಯವರು ಮಾಡ್ತಾ ಇದ್ರು, ಅವಾಗ ತಂದೆಯವರು ನಮಗೂ ಕಲ್ತುಕೋ ಅಂತ ಹೇಳಿ ಕಲಿಸಿ ಮಾಡು ಅಂತ ಹೇಳಿ ಜೊತೆಯಲ್ಲಿ ಕೂಡಿಸ್ಕೊಂಡು ಕಲಿಸ್ತಿದ್ರು. ಹಾಗೆ ಬೆಳೀತಾ ಹೊರಗಡೆ ಹೋಗಿ ಗಣಪತಿ ನೋಡುದು ಹವ್ಯಾಸ ಇತ್ತು. ಹಾಗೆ ಅಂಕೋಲ ನಮ್ಮ ಸಂಬಂಧಿಕರಾದ ವಸಂತ ಮಹಾಲೆಯವರು ಕಾಕರಮಠ ಅವರು ಸುಮಾರು ಈ ಪ್ರಸಿದ್ಧ ಗಣಪತಿಯಲ್ಲಿ ಈ ಸ್ವಾತಂತ್ರ್ಯ ಕಾಲದಿಂದ ಪೂರ್ವದಿಂದ ಅವ್ರು ಮಾಡ್ತಾ ಇದ್ದ ಗಣಪತಿಯನ್ನ ಫಸ್ಟ್ ಇಂಪ್ರೆಷನ್ ಅವರು ನನಗೆ ಈ ದೊಡ್ಡ ಮೂರ್ತಿ ಮಾಡಲಿಕ್ಕೆ ಫಸ್ಟ್ ಇಂಪ್ರೆಷನ್ ಅವರು. ಎರಡನೇದಾಗಿ ನಾನು ಕಲರಿಂಗ್ ಮಾಡಲಿಕ್ಕೆ ನನ್ನ ಗುರುಗಳಾದ ಹೈಸ್ಕೂಲ್ ಗುರುಗಳ ಜಿ ಎಸ್ ಗಂಕರ್ ಅವರು ಅವರು ಭಾಳ ನನಗೆ ಮಾಹಿತಿ ಕೊಟ್ಟರು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಬಣ್ಣವನ್ನು ಅಂತೇಳಿ ಭಾಳ ಮಾಡಿದಂತೆ. ಹಾಗೆ ಮುಂದುವರಿತಾ ಹೊರಗಡೆ ಹೋಗಿ ಡಿಸ್ಕಷನ್ ಮಾಡಿ ಎಲ್ಲೆಲ್ಲೋ ಮೂರ್ತಿ ಕಲಾಕಾರನ್ನು ಭೇಟಿಯಾಗಿ ಅವರ ಜೊತೆ ಸಂಭಾಷಣೆ ಡಿಸ್ಕಷನ್ ಮಾಡಿದಾಗ ಒಂದು ಬೆಳೀತಾ ಹೋಯ್ತು. ಹಾಗೆ ಮಣ್ಣು ಮೂರ್ತಿಯಾಗಿ ಬದಲಾವಣೆ ಆಗಬೇಕಿದ್ರೆ ಏನೇನು ಮಾಡಬೇಕಾಗ್ತದೆ? ಮಣ್ಣನ್ನು ತಂದು ನಾವು ಕೆಲವು ಈಗ ಬೆಟ್ಟದಲ್ಲಿ ಸಿಗ್ತದೆ, ಇಲ್ಲಿ ಲೋಕಲ್ನಲ್ಲೂ ಸಿಗ್ತದೆ. ಈ ವರ್ಷನೇ ನಾನು ಯಲ್ಲಾಪುರದಿಂದ ತಂದಿದ್ದು ಮಣ್ಣನ್ನು. ಈ ಮಣ್ಣಿನ ಆಯ್ಕೆ ಹೇಗೆ, ಎಂಥ ಮಣ್ಣಾಗಬೇಕು, ಯಾವ ಪ್ರದೇಶದಲ್ಲಿ ನಿಮಗೆ ಇದಕ್ಕೆ ಸೂಕ್ತವಾದಂಥ ಒಂದು ಮಣ್ಣು ಸಿಗ್ತದೆ? ಅದು ಹಿಂದಿನ ಕಾಲದಿಂದನೇ ಪೂರ್ವಜರೇ ಹುಡುಕಿಟ್ಟಿದ್ದಾರೆ ಆ ಜಾಗವನ್ನು ಮಣ್ಣಿನ. ಎಲ್ಲಿ ಅದು? ಇಲ್ಲಿ ನಮ್ಮ ಇಲ್ಲಿಂದ ಒಂದು 5 ಕಿಲೋಮೀಟರ್ ತೆಲಂಗಾಣದಲ್ಲಿ ಸಿಗ್ತದೆ, ಈ ಕಡೆ ಹಿಂದ್ಗಡೆ ಬಾಸಲ್ದಲ್ಲಿ ಅಂತ ಸಿಗ್ತದೆ. ಗದ್ದೆ ಮಣ್ಣ ಏನದು? ಇಲ್ಲ, ಅದು ಗದ್ದೆಯಲ್ಲಿ ಬ್ಯಾಣದಲ್ಲಿದೆ. ಅದನ್ನ ನಮ್ಗೆಲ್ಲ ಅದು ಮಣ್ಣು ನೋಡಿದಂತ ಗೊತ್ತಾಗ್ತದೆ, ಇದೇ ಗಣಪತಿಗೆ ಆಗ್ತದೆ ಅಂತ ಗೊತ್ತಾಗ್ತದೆ. ಅಂದ್ರೆ ಆ ಮಣ್ಣಿನ ಕಲರ್ ಆ ತರ ಇರ್ತದೆ, ಮತ್ತೆ ನಾವು ಕೈಯಲ್ಲಿ ಅದನ್ನು ಹಿಡಿದು ಚೀಟಿದಾಗ ಅದು ಗೊತ್ತಾಗ್ಬಿಡ್ತದೆ ಅಂತೇಳಿ ಕಡೆ ಅದನ್ನ ಇಲ್ಲಿ ತಂದು ಜಪ್ಪಿ ಹದ ಮಾಡಿ ಅದು ಆ ತರ ಇದು ಬರುವ ತನಕ ಕಲ್ಲು ಗಿಲ್ಲಿದೆಲ್ಲ ತೆಗೆದುಹಾಕಿ ಕಡೆಗೆ ಮೂರ್ತಿ ತಯಾರು ಮಾಡಲಿಕ್ಕೆ ಸುಲಭವಾದ ಕೆಲಸ ಅಲ್ಲ, ಸ್ವಲ್ಪ ಜಪ್ಲಿಕ್ಕೆಲ್ಲ ತ್ರಾಸ ಆಗ್ತದೆ, ಅದನ್ನ ಆ ರೀತಿ ಮಾಡಬೇಕಾಗುತ್ತೆ. ಈಗ ಗಣೇಶ ಚೌತಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುವಂತಹದ್ದು, ಇದಕ್ಕೆ ಒಂದು ಪೂರ್ವ ಸಿದ್ಧತೆ ಅಂದ್ರೆ ಎಷ್ಟು ಸಮಯ ಹಿಂದಿನ ನೀವು ಪ್ರಾರಂಭ ಮಾಡ್ತೀರಿ? ಸುಮಾರು 2 ತಿಂಗಳಿಂದ ತಯಾರು ಮಾಡ್ತಾ ಇರ್ತೀವಿ. 2 ತಿಂಗಳಿಂದ ಮಣ್ಣು ತಂದು ಹಾಕಿ ಸ್ಟಾಕ್ ಮಾಡಿ ಕಡೆಗೆ ಮೂರ್ತಿಗೆ ಎಲ್ಲ ತಯಾರು ಮಾಡಿ ಎಲ್ಲ ಒಣಗಬೇಕಾಗ್ತದೆ. ಇಲ್ಲಿ ಮಣ್ಣಿಂದು ಅಂದ್ರೆ ಬಹಳ ಒಣ ಹಸಿದು ಕೊಟ್ಟರೆ ಆಗುದಿಲ್ಲ, ಅಂದ್ರೆ ಬಹಳ ಇಲ್ಲಿಂದ ಹಳ್ಳಿ ಗುಡ್ಡಗಾಡಿಗೆ ಹೋಗುದಾದಕ್ಕೆ ಬಹಳ ದೂರ ಹೋಗುದಾದಕ್ಕೆ ಅದು ಒಣಗಿಸೇ ಕೊಡ್ಬೇಕಾಗ್ತದೆ. ಹಾಗಾಗಿ ಸುಮಾರು 2 ತಿಂಗಳಿಂದ ನಮ್ದು ವರ್ಕ್ ಸ್ಟಾರ್ಟ್ ಆಗಿರ್ತದೆ. 2 ತಿಂಗಳು ಬಣ್ಣ ಎಲ್ಲ ಮುಗಿಯುವ ತನಕ ಕರೆಕ್ಟ್ ಚೌತಿಗೆ ಅದೇನಾಗ್ತದೆ ಅಂದ್ರೆ ಇದು ಆ ದಿವಸ ಗಣೇಶ ಚೌತಿ ದಿವಸನೇ ಕೊಡ್ಬೇಕಾಗ್ತದೆ. ನಾವು ನಾಳೆ ಬಾ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಗಣಪತಿನ ನಾಳೆ ಕೊಡ್ತೇವೆ, ಹಗಲು ರಾತ್ರಿ ಕೆಲಸ ಇದೆ. ಹಾಗಾಗಿ ನಿದ್ರೆಗೆಟ್ಟು ಎಲ್ಲ ಮಾಡಬೇಕಾಗ್ತದೆ, ಕಷ್ಟ ಇದೆ, ಅದು ತಪ್ತಿದೆ. ಮೂರ್ತಿ ಮಾಡೋದಕ್ಕೆ ಮತ್ತೆ ಹೋಗ್ತಾ ಹೋಗ್ತಾನೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅದೆಲ್ಲ ಆಗ್ಲಿಕ್ಕೆ ಒಂದು ಸ್ವಲ್ಪ ಇದಾಗ್ತದೆ. ಒಳ್ಳೆ ರೀತಿಯಿಂದ ಗಣೇಶನ ಆಶೀರ್ವಾದದಿಂದ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಈಗ ಕಾಡಿಂದ ಒಂದು ಮಣ್ಣನ್ನು ತಗೊಂಡು ಬಂದ ನಂತರ ಇದಕ್ಕೆ ಒಂದು ತಯಾರಿ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಇದಕ್ಕೆ ನೀರು ಹಾಕುವುದಾಗ್ಬೋದು ಅಥವಾ ಅದನ್ನ ನೆನೆಸಿಡುವಂತಹದ್ದಾಗ್ಬೋದು, ಇದ್ರ ಬಗ್ಗೆ ಎಲ್ಲ? ಅಂದ್ರೆ ಈಗ ಬೇಸಿಗೆಗಾಲದಲ್ಲಿ ತೆಗೆಯುವುದಿಲ್ಲ ಮಣ್ಣನ್ನ, ಮಳೆ ಸ್ಟಾರ್ಟ್ ಆಗಿದಾಗಲೇ ತೆಗಿತೇವೆ. ಅಂದ್ರೆ ಬೇಸಿಗೆಗಾಲದಲ್ಲಿ ಆ ಮಣ್ಣು ಇಲ್ಲಿ 7-8 ಪದರಿ ಇರುವುದರಿಂದ ಮಣ್ಣಿನಲ್ಲಿ ಯಾವ ಮಣ್ಣು ಅಂತ ಗೊತ್ತಾಗುವುದಿಲ್ಲ, ಎಲ್ಲ ಮಣ್ಣು ಮಿಕ್ಸ್ ಆಗಿ ಹೋಗ್ತದೆ ಬೇಸಿಗೆಗಾಲದಲ್ಲಿ ತೆಗೆದ. ಮಳೆಗಾಲದಲ್ಲೇ ತೆಗೆದಾಗ ಅದ್ರ ಮೇಲ್ಮೈ ಪದರ ಇದ್ದಂತ ಇತರೆ ಮಣ್ಣನ್ನು ತೆಗೆದು ಹಾಕಿ ಈ ಮಣ್ಣ ಅಡಿಯಲ್ಲಿರುವುದು ಈ ಮಣ್ಣು ಸುಮಾರು ಒಂದು 5-6 ಫುಟ್ ಕೆಳಗಡೆ ಇರ್ತದೆ, 2-3 ಪದರ ಮಣ್ಣು ಇರ್ತದೆ. ಅದನ್ನ ಮಳೆಗಾಲದಲ್ಲೇ ತೆಗೆದು ಅದು ನಮ್ಗೆ ಗೊತ್ತಾಗ್ತದೆ ಇಂಥ ಮಣ್ಣೆ ಇದೆ ಅಂತ ಹೇಳುವ ಅಂಟಿರ್ತದೆ ಗೊತ್ತಾಗ್ತದೆ. ಒಣಗಿಸ್ಬೇಕಾಗ್ತದೆ? ಇಲ್ಲ ಇಲ್ಲ, ಹಸಿನೇ ಇಡ್ಬೇಕಾಗ್ತದೆ, ನೀರು ಹಾಕಿ ಹಸಿನೇ ಇಟ್ಟು ಇಡಬೇಕಾಗ್ತದೆ. ಬಹಳ ಒಣಗಿದ ನಂತರ ಬಹಳ ಜಪ್ಪೆ ಹದ ತರಲಿಕ್ಕೆ ಬಹಳ ಜಪ್ಪಬೇಕಾಗ್ತದೆ. ಈಗ ಒದ್ದೆ ಮಣ್ಣಿಂದ ಕಲ್ಲೆಲ್ಲ ತೆಗೆಯೋದು ಕಷ್ಟ ಆಗೋದಿಲ್ವಾ? ಇಲ್ಲ, ಅದು ಒಂಥರ ಇದು ಮಾಡಿ ಬಹಳ ಮೇಲ್ಪದ ಮಣ್ಣನ್ನ ಬಹಳ ತೆಗಿಬೇಕಾಗ್ತದೆ, ಜನ ತಗೊಂಡು ಹೋಗ್ಬೇಕಾಗ್ತದೆ, ಲೇಬರ್ ಅನ್ನ ತಗೊಂಡು ಹೋಗಿ ಅವರನ್ನು ತೆಗೆದು ಹಾಕಿ. ಈ ವರ್ಷ ಎಷ್ಟು ಮೂರ್ತಿ ಮಾಡಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ರೆ ಇದಕ್ಕೆ ಮೊದಲೇ ಬೇಡಿಕೆ ಬರ್ತಾ ಇದೆಯೋ ಹೇಗೆ ಇದು? ಇಲ್ಲ, ನಮ್ದು ಏನಿದೆ ಅಂದ್ರೆ ಖಾಲಿ ಆರ್ಡರ್ ಇದ್ದಷ್ಟೇ ತಗೋತೇವೆ ನಾವು. ಸುಮಾರು 50 ಇರ್ತದೆ. ಅದ ನಂತರ ಈಗ ನೆಕ್ಸ್ಟ್ ಇದಕ್ಕೆ ದುರ್ಗಾದೇವಿ ಇದೆ, ಶಾರದಾ ಮೂರ್ತಿ ಇದೆ, ಕಡೆಗೆ ದೇವಿ ಮೂರ್ತಿಗಳು ಬಂದಿದೆ, ನವರಾತ್ರಿವರೆಗಿದೆ, ಮತ್ತೆ ಮೇ ತನಕನು ಇದೆ. ಮೇ ತನಕ ಇಲ್ಲಿ ಜಾತ್ರೆ ಆಗ್ತದೆ, ಅಲ್ಲಿ ಒಂದು 2 ದೇವಿ ಮೂರ್ತಿ ಕೊಡುವುದಿದೆ, ಒಟ್ಟು ಮಾಡ್ತಾ ಇದ್ದೇವೆ. ಈಗ ಹೇಳಿಗ, ಮಣ್ಣಿನ ಒಂದು ಮುದ್ದೆಯನ್ನ ಮೂರ್ತಿಯಾಗಿ ಮಾಡಬೇಕಿದ್ರೆ ನಿಮ್ಮ ಕಲ್ಪನೆಯಲ್ಲಿ ಒಂದು ಮೂರ್ತಿ ತಯಾರಾಗಿದೆ ಅಂತ ಇಟ್ಕೊಳ್ಳಿ, ಅದನ್ನ ಕಾರ್ಯರೂಪಕ್ಕೆ ಇಳಿಸುವುದು ಹೇಗೆ? ಅದಕ್ಕೆ ತಯಾರಿ ಬಹಳ ಬೇಕಾಗ್ತದೆ ಸರ್. ಅಂದ್ರೆ ಅದು ಕೆಲವಷ್ಟು ನಾವು ಒಂದು ರಾತ್ರಿಗಟ್ಟಲೆ ನಿದ್ರೆಗೆಟ್ಟಿ ವಿಚಾರ ಮಾಡೋದೇ ಇದ್ದಿದ್ದುಂಟು. ಒಂದು ಮೂರ್ತಿ ತಯಾರು ಮಾಡ್ಬೇಕಂದ್ರೆ ಅದಕ್ಕೊಂದು, ಈಗಂತೂ ಮೊಬೈಲ್ ಇದೆ, ಮೊಬೈಲ್ನಲ್ಲಿ ಯಾವ ಮಾಡೆಲ್ ಸಿಗ್ತದೆ. ಮೊದಲೆಲ್ಲ ಹಾಗಿಲ್ಲ, ಆಗಿತ್ತು ಎಲ್ಲೋ ಹೋಗಿ ನೋಡ್ಕೊಂಬಂದು ಆ ಮಾಡೆಲ್ ಹೋದ ವರ್ಷ ನೋಡಿದ್ದೆ, ಎಲ್ಲೋ ಗಣಪತಿ ಮಾಡೆಲ್ ಇರಬೇಕು, ಅದನ್ನು ಮಾಡಬೇಕು ಅಂತದ್ದು ಅದು ಭಯಂಕರ ಬಹಳ ಇದಾಗ್ತಿತ್ತು. ಆದರೂ ಮಾಡಿಬಿಡುವುದಿಲ್ಲ. ಆಗಿತ್ತು ಫಸ್ಟ್ ಇಂಪ್ರೆಷನ್ ನಮಗೆ ವಸಂತ ಮಾಲೆಯವರು, ಅವರು ಗಣಪತಿ ನೋಡುವಂಥ ಗಣಪತಿ, ಮತ್ತು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದರು ನನಗೆ ಅವರು, ಯಾಕಂದರೆ ಒಳ್ಳೆ ಕಲಾಕಾರರವರು. ಅದೇ ರೀತಿ ಅದನ್ನೇ ಐಡಿಯಾ ಮಾಡ್ತಾ ನಾವು ಮುಂದುವರಿತಾ ಹೆಂಗೆ ಮಾಡ್ರಿ ಹೇಗೆ ಹೇಗೆ ಮಾಡ್ರಿ ಹೇಗೆ ಅಂತ ಹೇಳಿ ಫಸ್ಟ್ ತೊಳೆದು ಮಾಡುದು ಮುರಿಯುದು ಮತ್ತೆ ಮಾಡುವುದು ಹಾಗೆ ಮಾಡ್ತಾ ಮಾಡ್ತಾ ಕಲ್ತಿದ್ದು. ಈಗ ಗಣೇಶನ ಮೂರ್ತಿ ಮಾಡಬೇಕಿದ್ರೆ ಜೊತೆಗೆ ಒಂದು ಇಲಿಯೂ ಇರಬೇಕು, ಮತ್ತೆ ಇನ್ನೊಂದಷ್ಟು ಆ ವಾಹನಗಳಂದ್ರೆ ಇಲಿ ಅಂತ ಆಯ್ತು, ಆ ಬೇರೆ ಒಂದು ಅಲಂಕಾರ ಎಲ್ಲ ಹೇಗೆ ಮಾಡೋದು ಅಂದ್ರೆ ಅದಕ್ಕೆ ಆದ ಒಂದು ಇದಿದೆ ಗಣೇಶನಿಗೆ ಅಂದ್ರೆ ಅವನು ದೊಳ್ಳೊಟ್ಟೆ ಗಣಪ, ಹೊಟ್ಟೆ ಆ ತರ ಬರಬೇಕು, ಎದೆ ಆ ತರ ಬರಬೇಕು, ಅದಕ್ಕೆ ಆ ತರ ಆಸನನೇ ಇರಬೇಕು ಕೆಲವಷ್ಟು. ಅಂದ್ರೆ ಈಗ ಮೂರ್ತಿ ಮಾಡ್ಬೇಕಾದ್ರೆ ನಾವು ಬಲಮೂರ್ಖ ಮಾಡ್ಕೊಡ್ಬಾರ್ದು, ಎಡಮೂರ್ಖ ಸೊಂಡಿಲನ್ನೇ ಇದು ಮಾಡ್ಕೊಡ್ಬೇಕು. ಅಂದ್ರೆ ಅದು ಬಲಮೂರ್ಖ ಮಾಡ್ಕೊಟ್ರೆ ಅದು ಸ್ಟ್ರಾಂಗು, ಕೆಲವಷ್ಟು ಮನೆಗೆ ಆಗುವುದಿಲ್ಲ. ಅವರಿಂದ ಪದ್ಧತಿ ಅಂದ್ರೆ ಆ ತರ ಅನುಷ್ಠಾನನೇ ಮಾಡಿ ಮಾಡ್ಬೇಕಾಗ್ತದೆ. ಹಾಗಾಗಿ ಅದನ್ನ ಆ ರೀತಿಲೇ ಮಾಡ್ಬೇಕಾಗ್ತದೆ ನಾವು ಕೆಲವಷ್ಟನ್ನ. ಹಾಗಾಗಿ ಅದಕ್ಕೆ ತಕ್ಕ ಆಸನ ಅದು ಇಲ್ಲಿ ವಾಹನ ಅದೆಲ್ಲ. ಈ ಕಡೆ ಗೌರಿ ಪೂಜೆ ಮಾಡುವುದಿಲ್ಲ ಜಾಸ್ತಿ, ಕೆಲವಷ್ಟು ಕಡೆ ಗೌರಿನೂ ಇಟ್ಟು ಗೌರಿ ಗಣೇಶನ ಮಾಡ್ತಾರೆ. ಈ ನಮ್ಮ ಭಾಗದಲ್ಲಿ ಗೌರಿನ ಪೂಜೆ ಮಾಡುವುದಿಲ್ಲ, ಅಂದ್ರೆ ಅಲ್ಲೇ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಮನೆ ಅಲ್ಲಿ ಗಣಪತಿ ಕೂಳಿಸ್ತಾರೋ ಅಲ್ಲೇ ಫೋಟೋ ಇಟ್ಟೆ ಮಾಡ್ತಾರೆ. ಆಮೇಲೆ ಈಗ ಗಣೇಶ ಮೂರ್ತಿಯನ್ನ ಮೆರವಣಿಗೆ ತಗೊಂಡು ಹೋಗುವುದಿದೆ, ಆಮೇಲೆ ವಿಸರ್ಜನೆ ಮಾಡುವುದು ಅಂತ ಇರ್ತದೆ. ಇದು ಹಗುರಾಗಿದ್ದಷ್ಟು ಒಳ್ಳೇದು ಅಂತ ಹೇಳ್ತಾರೆ, ಈ ಹಗುರವಾಗಿ ಮಾಡುವುದು ಹೇಗೆ? ಇದನ್ನ ಅದನ್ನ ಪೊಳ್ಳು ಮಾಡ್ತಾರೆ, ಕೆಲವಷ್ಟು ಕತ್ತ ಅಥವಾ ಹುಲ್ಲನ್ನ ಒಳಗಡೆ ಹಾಕಿ ಮಾಡ್ತಾರೆ. ನಾವು ಅದನ್ನು ಮಾಡ್ತೇವೆ, ಆದರೂ ಕೆಲವಷ್ಟು ಅಂದರೆ ಒಣಗಿದ್ರೆ ಅಡ್ಡಿಲ್ಲ, ಸ್ವಲ್ಪ ಹಸಿ ಇದ್ರೆ ಕಷ್ಟ, ಹೊತ್ಕೊಂಡು ಹೋಗಬೇಕಾಗ್ತದೆ. ಹಾಗಾಗಿ ಕೆಲವಷ್ಟು ಅಂದರೆ ಬಹಳಷ್ಟು ಪೊಳ್ಳು ಮಾಡುವುದಿಲ್ಲ ಹಗುರಾಗಲಿಕ್ಕೆ. ಹಾಗಾಗಿ ಮಣ್ಣಿನ ಮೂರ್ತಿ ಸ್ವಲ್ಪ ಯಾವಾಗಲೂ ಜಡನೆ ವೇಟ್ ಇರ್ತದೆ. ಈಗ ಒಂದು ಫೂಟ್ ಅಥವಾ ಎರಡು ಫೂಟ್ ಉದ್ದದ್ದು ಗಣಪತಿ ಮೂರ್ತಿ ಮಾಡಬೇಕಿದ್ರೆ ಎಷ್ಟು ತೂಕ ಇರ್ತದೆ? ಒಂದು ಫೋಟಿನ ಗಣಪತಿ ಕನಿಷ್ಠ ಒಂದೊಂದು 5-6 kg ಸಾಮಾನ್ಯ ಮನೆಯಲ್ಲೆಲ್ಲ ಇಟ್ಟು ಪೂಜೆ ಮಾಡುವಂತದ್ದು. ಈಗ 4 ಫೋಟಿನ ಅಂದ್ರೆ ಕನಿಷ್ಠ ಅಂದ್ರೆ 50-60 kg ಬರ್ತದೆ. ಬರ್ತದೆ ಅಷ್ಟೇ. ಅಂದ್ರೆ ಮಣ್ಣು ಇದು ವೇಟ್ ಮಣ್ಣು, ಇದು ಹಗುರ ಮಣ್ಣಲ್ಲ, ಅಂದ್ರೆ ಆರ್ಟಿಫಿಷಿಯಲ್ ಮಣ್ಣಲ್ಲ, ಇದು ನೈಸರ್ಗಿಕವಾಗಿ ಸಿಗುವುದರಿಂದ ಸ್ವಲ್ಪ ವೇಟ್ ಇರ್ತದೆ, ತೂಕ ಬಹಳ ಇರ್ತದೆ ಇದರದ್ದು. ಹಾಗಾಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ಅದು ಬಹಳ ಅಷ್ಟು ಕೇರ್ಫುಲ್ ಆಗಿ ಮಾಡ್ಬೇಕಾಗ್ತದೆ, ಯಾಕಂದ್ರೆ ತಗೊಂಡು ಹೋಗ್ಬೇಕಾದ್ರೆ ಏನಾದ್ರು ಆಯ್ತು, ಸಮಸ್ಯೆ ಆಯ್ತು ಅಂತಂದ್ರೆ ಮತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸ್ವಲ್ಪ ವೇಟ್ ಆದ್ರೆ ಜನ ಜಾಸ್ತಿ ತಗೊಂಡ್ಬಂದಿ ನೀವು ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಅವ್ರಿಗೆ ಇದು ಮಾಡಿ ಸರಿಯಾದ ರೀತಿಯಲ್ಲೇ ಮಾಡ್ಕೊಡ್ಬೇಕಾಗ್ತದೆ. ಆಮೇಲೆ ಸ್ವಲ್ಪ ಈ ಗಣಪತಿ ಮೂರ್ತಿಯನ್ನ ಮಾಡುವುದರ ಬಗ್ಗೆ ಹೇಳಿ. ಈಗ ಮಣ್ಣಿನ ಒಂದು ಮುದ್ದೆ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ಗಣಪತಿ ಮೂರ್ತಿಯಾಗಿ ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ರೆ ಏನೇನು ಭಾಗವನ್ನು ಪ್ರಾಥಮಿಕವಾಗಿ ಮಾಡ್ಕೊಳ್ತೀರಿ, ಆಮೇಲೆ ಒಂದು ಫೈನ್ ಟ್ಯೂನ್ ಅಂತ ಹೇಗೆ ಮಾಡ್ಕೊಳ್ತೀರಿ? ಅದಕ್ಕೆ ಏನಂದ್ರೆ ಈಗ ಕಾಲು ಫಸ್ಟಿಗೆ ನಾವು ಪೀಠ ಮಾಡಿ ಅಷ್ಟು ಹೈಟ್ ಬರಬೇಕಂದ್ರೆ 1 ಫೂಟಿನ ಪೀಠ ಹೈಟ್ ಬರಬೇಕಂದ್ರೆ ಪೀಠ ಮಾಡ್ಕೊಂಡ್ರೆ ಅದೇ ತರ ಕನಿಷ್ಠ ಒಂದು 3-3.5 ಫೂಟ್ ಹೈಟ್ ಗಣಪತಿ ಬರ್ತದೆ 1 ಫೂಟ್ ಹೈಟ್ ಪೀಠ ಮಾಡ್ಕೊಂಡ್ರೆ. ಅದೇ ತರ ಅದಕ್ಕೆ ಕಾಲು, ಕಾಲಿನ ತಕ್ಕ ತೊಡೆ, ತೊಡೆ ತಕ್ಕ ಹೊಟ್ಟೆ ಎದೆ, ಆ ಲೆಕ್ಕದಲ್ಲಿ ಒಂದು ಅಳತೆ ಇಟ್ಕೋತೀವಿ ನಾವು. ಈಗ ನಮ್ಮನ್ನೇ ನೋಡ್ಕೊಂಡ್ಬಿಟ್ರೆ ನಮ್ ಕಾಲು ಎಷ್ಟು ಉದ್ದಿದೆ, ತೊಡೆ ಎಷ್ಟು ಉದ್ದಿದೆ, ಹೊಟ್ಟೆ ಎಷ್ಟಿದೆ, ಎದೆ ಎಷ್ಟಿದೆ ಅಂತ ನಾವು ತೂಗು ಅಳತೆ ಮಾಡ್ಕೊಂಡ್ಬಿಟ್ರೆ ಅದಕ್ಕೂ ಅದೇ ತರನೇ ಕೊಡ್ಬೇಕಾಗ್ತದೆ. ಇಲ್ಲಾಂದ್ರೆ ಕಾಲುಗಿಡ್ಡ, ಹೊಟ್ಟೆ ದೊಡ್ಡ, ಹೀಗಾಗ್ತಾ ಹೋಗ್ತದೆ. ಅದಕ್ಕೆ ಕೆಲವಷ್ಟು ನಾವೇ ಹಾಕೊಳ್ಳುವಂತ ಇದೊಂದು ಡಯಾಗ್ರಾಮ್ ಅದು ಆತರ. ಈಗ ಪ್ರಾಥಮಿಕ ಒಂದು ಹಂತದಲ್ಲಿ ಒಂದು ಗಣಪತಿ ಮೂರ್ತಿಯನ್ನ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅದರ ಒಂದು ಫೈನ್ ಟ್ಯೂನ್ ಮಾಡುವಂತಹದ್ದು ಅಥವಾ ಅಂತಿಮ ಸ್ಪರ್ಶವನ್ನು ಕೊಡುವುದು ಹೇಗೆ? ಅದನ್ನ ನಾವು ಮಣ್ಣು ಒಂದ್ಸಲ ಮೆತ್ಕೊಂಡು ಆಮೇಲೆ ಅದನ್ನ ಎಲ್ಲೆಲ್ಲಿ ಬೇಕು ಮತ್ತೆ ತೆಗೆದು ಮತ್ತೆ ಹಚ್ಚುತ್ತಾ ಹೋಗ್ಬೇಕು, ಮತ್ತೆ ತೆಗಿಬೇಕು, ಆಕಾರ ಕೊಡ್ಬೇಕು. ಆಮೇಲೆ ಅದಕ್ಕೆ ಕೆಲವಷ್ಟು ಡಿಸೈನ್ ರಚನೆಗಳು ಬರ್ತವೆ, ಅದನ್ನ ಮಾಡ್ಬೇಕು. ನೆರಿಗೆ ಅಂತ ಎಲ್ಲೆಲ್ಲಿ ನೆರಿಗೆ ಬರ್ತದೆ, ಕೆಲವಷ್ಟು ನಾವು ಕುಂತ ಅಥವಾ ಬೇರೆ ಕೂಳ್ಸಾದ್ರು ನೋಡ್ಬೇಕು ಎಲ್ಲಿ ನೆರಿಗೆ ಬರ್ತದೆ ಏನಾಗ್ತದೆ ಅಂತೇಳಿ ಅದನ್ನ ಮಾಡ್ಕೊಂಡು ಅದೇ ತರ ನೋಡ್ಕೊಂಡು ಇದೇ ಫೋಟೋ ಫೋಟೋದಲ್ಲಿ ನೋಡಿ ಅದನ್ನ ಮಾಡ್ಬೇಕಾಗ್ತದೆ. ಈಗ ಕಿರೀಟ ಆಗ್ಬೋದು ಅಥವಾ ಒಂದು ಕುತ್ತಿಗೆಯ ಹಾರ ಆಗ್ಬೋದು, ಕಾಲ್ ಗೆಜ್ಜೆ ಆಗ್ಬೋದು, ಇದನ್ನೆಲ್ಲ ಮಾಡೋದು ಹೇಗೆ? ಅದೆಲ್ಲ ರಚನೆ, ಅದೇ ಡಿಸೈನ್ ಹಂತದಲ್ಲಿ ಮಾಡುದು. ಅಂತಿಮ ಅಂತಿಮ ಎಲ್ಲ ಫಿನಿಶಿಂಗ್ ಆದ ನಂತರ ಮಾಡುದು. ಫಿನಿಶಿಂಗ್ ಅಂದ್ರೆ ನೀರ್ ಹಾಕಿ ನಾವೇನು ಫಿನಿಶಿಂಗ್ ಮಾಡ್ತೇವೆ ಟೋಟಲಿ, ಅದಕ್ಕೆ ನೈಸ್ ಅಂತ ಹೇಳ್ತೇವೆ. ಅದು ಮಾಡಿದ ನಂತರ ಮೊದಲೇ ಮಾಡಿಟ್ಬಿಟ್ರೆ ಅದು ನೈಸ್ ಮಾಡ್ಬೇಕಾದ್ರೆ ಹೋಗ್ಬಿಡ್ತದೆ ಎಲ್ಲ ಡಿಸೈನ್. ಹಾಗಾಗಿ ಲಾಸ್ಟ್ ಫೈನಲ್ ಟಚ್ ಅದಾಗಿರ್ತದೆ, ಆಮೇಲೆ ವೈಟ್ ವಾಶ್ ಮಾಡಿ ಬಣ್ಣ ಮಾಡಿ. ಅದಕ್ಕಿಂತ ಬರೋದಕ್ಕಿಂತ ಮೊದಲು ಒಂದು ಮೂರ್ತಿ ತಯಾರಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರಿ, ಅದು ಎಷ್ಟು ಹಂತದಲ್ಲಿ ಮುಗಿದು ಹೋಗ್ತದೆ? ಅಂದ್ರೆ ಒಂದು ವಾರದಲ್ಲಿ ಮುಗಿಬೇಕು ಅಥವಾ ಒಂದು ತಿಂಗಳ ನಂತರ ಮುಗಿಯುವಂತದ್ದು ಹೇಗೆ? ಇಲ್ಲ, ಒಂದು ಮೂರ್ತಿ ನಾವು ಹಿಡಿದ ನಂತರ ಅದನ್ನ ಪೂರ್ತಿ ಫೈನಲ್ ಮಾಡೇ ಮುಗಿಸ್ಬೇಕಾಗ್ತದೆ. ಯಾಕಂದ್ರೆ ಕಡೆಗೆ ಒಣಗಿದ ನಂತರ ಗಣಪತಿ ಆಗುದಿಲ್ಲ, ಯಾಕೆ ಜಾಯಿಂಟ್ ತಗೊಳ್ಳುದಿಲ್ಲ. ಈಗ ಒಂದು ಗಣಪತಿ ಈಗ ಒಂದು 4 ಫೂಟಿನ ಗಣಪತಿ ನಾವು ಮಾಡ್ತೇವೆ ಅಂದ್ರೆ ಒಂದು 2-3 ದಿವಸ ಮುಗಿಸ್ಬೇಕಾಗ್ತದೆ, ಕೆಲಸ ಮಾಡಿ ಮುಗಿಸ್ಬೇಕಾಗ್ತದೆ. ಈ ಸಣ್ಣ ಗಣಪತಿ ಆದ್ರೆ ದಿವಸಕ್ಕೆ 1-2 ಮಾಡಬಹುದು, ಯಾಕಂದ್ರೆ ನಾವು ಕೆಲವಷ್ಟು ನಾವೇ ಸ್ವಂತ ಮೂವ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಆ ಮೋಡ್ ಮಾಡ್ಕೊಂಡಾಗ ಅದು ಫಾಸ್ಟ್ ಸುಲಭ ಆಗ್ತದೆ, ಫಾಸ್ಟ್ ಆಗ್ತದೆ. ನಮ್ಗೆ ಯಾವ ತರ ಬೇಕಂತೇಳಿ ನಾವು ಗಣಪನ ಮಾಡಿ ಅದೇ ತರ ಒಂದು ಪಿ ಒ ಪಿ ಮೋಡ್ ಮಾಡ್ಕೊಂಡ್ಬಿಡ್ತೇವೆ. ಅದಕ್ಕೆ ಅಂದ್ರೆ ಪೂರ್ತಿ ಬರಲ್ಲ, ಒಂದು 75% ಬರ್ತದೆ ಅದರಲ್ಲಿ. ಕಡೆಗೆ ನಮ್ಗೆ ಸುಲಭ ಆಗ್ತದೆ ಮಾಡ್ಲಿಕ್ಕೆ. ಹಾಗಾಗಿ ದಿವ್ಸಕ್ಕೆ ಅದೊಂದು 2-3 ಮಾಡಬಹುದು. ಈ ಕೈಯಲ್ಲೇ ಮಾಡುವುದಾದ್ರೆ ದಿವ್ಸಕ್ಕೆ ಒಂದೇ ಗಣಪತಿ. ಆಮೇಲೆ ಇದಕ್ಕೆ ಬಣ್ಣ ಹಚ್ಚುವುದರ ಬಗ್ಗೆ ಹೇಳಿಗ. ಆ ನೈಸರ್ಗಿಕ ಬಣ್ಣವನ್ನೇ ಕೊಡಬೇಕು ಅಂತ ಹೇಳ್ತಾರೆ, ನೀವು ಬಳಕೆ ಮಾಡುವಂತಹದ್ದು ಮತ್ತು ಯಾಕೆ ನೈಸರ್ಗಿಕ ಬಣ್ಣ ಬೇಕು ಅಂತ ಹೇಳ್ತೀರಿ? ನೈಸರ್ಗಿಕ ಬಣ್ಣ ಅಂದ್ರೆ ಈಗ ವಾತಾವರಣ ಎಲ್ಲ ಹಾಳಾಗಿದೆ, ನೀರು ಕೂಡ ಕಲುಷಿತ ಆಗ್ತದೆ, ಮತ್ತೆ ಅಂದ್ರೆ ಅದೇ ನೀರನ್ನ ಎಲ್ಲೆಲ್ಲೋ ಬಳಸ್ತಾರೆ. ಹಾಗಾಗಿ ರಾಸಾಯನಿಕ ಬಣ್ಣವನ್ನು ಬಳಸಿದ್ರೆ ಅದು ತಪ್ಪು, ಬಳಸುವುದು ಬಹಳ ತಪ್ಪು. ಅದು ಬಳಸದೆ ಇರ್ಲಿಕ್ಕೂ ಆಗುದಿಲ್ಲ, ಯಾಕಂದ್ರೆ ಆ ರೀತಿ ನಾವು ಬಣ್ಣ ಬರಬೇಕಂದ್ರೆ ಆ ರೀತಿ ಗಣಪತಿ ಅಟ್ರಾಕ್ಷನ್ ಆಗ್ಬೇಕಂದ್ರೆ ಮತ್ತು ವ್ಯವಹಾರಿಕವಾಗಿ ನಮ್ಗೆ ಆ ತರ ಮಾಡದೇ ಇದ್ರೆ ಸೇಲ್ ಆಗುವುದಿಲ್ಲ ಗಣಪತಿನ. ಹಾಗಾಗಿ ಆದಷ್ಟು ಮಾಡಿ ನೈಸರ್ಗಿಕ ಬಣ್ಣನ ಉಪಯೋಗಿಸ್ಲಿಕ್ಕೆ ನೋಡ್ತೇವೆ. ಈಗ ಜನರು ಇಂಥದ್ದೇ ಒಂದು ಆಕೃತಿಯ ಒಂದು ಗಣಪತಿ ಮೂರ್ತಿ ಬೇಕು ಅಂತ ಕೇಳ್ತಾರೋ, ಅಥವಾ ಒಂದು ಮೊಬೈಲ್ ನಲ್ಲಿ ತೋರಿಸಿ ಇಂಥದ್ದು ಒಂದು ಮೂರ್ತಿ ಮಾಡಿಕೊಡಿ ಅಂತ ಹೇಳ್ತಾರೋ, ಅಥವಾ ನಿಮ್ಮ ಆಯ್ಕೆ ಹೇಗೆ ಇದು? ಅವರು ಹೇಳ್ತಾರೆ ಈ ಮಾಡೆಲ್ ಬೇಕು, ಇದಕ್ಕೆಷ್ಟು ಆಗ್ತದೆ ರೇಟು ಏನಂತ ಹೇಳ್ತಾರೆ. ಅದ ನಾವು ಮಾಡ್ತೇವೆ ಕೆಲವಷ್ಟು. ಈಗ ನಮ್ಮ ತಂದೆ ಕಾಲದಿಂದನೂ ಆರ್ಡರ್ ಕೊಟ್ಟವರು ಇದ್ದಾರೆ, ಅವ್ರು ಬಂದು ಹೇಳುದಿಲ್ಲ, ಅವರಿಗೆ ನಾವು ಮಾಡಿಕೊಟ್ಟಿದ್ದೆ ಮೂರ್ತಿ. ಹೀಗಾಗಿ ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಬಟ್ ಅವ್ರನ್ನ ಬಹಳ ಹಿಂದಿನ ನಮ್ಮ ತಂದೆ ಕಾಲದಿಂದ ಇದ್ದಕ್ಕೆ ಅವರಿಗೆ ನಾವು ಹೇಳಲಿಕ್ಕೆ ಏನು ಹೇಳಲಿಕ್ಕೂ ಆಗುದಿಲ್ಲ. ಹಾಗಾಗಿ ಮಾಡೆಲ್ ವರ್ಷ ವರ್ಷನ ನಾವು ಚೇಂಜ್ ಮಾಡ್ತಾ ಹೋಗ್ತೇವೆ, ಯಾವ್ಯಾವ ಟೈಪ್ ಬೇಕು ಅದಂತ, ನಮ್ಗೆ ಯಾವ ಟೈಪ್ ಬೇಕು ಅದನ್ನ ಮಾಡೆಲ್ ಚೇಂಜ್ ಮಾಡ್ತೇವೆ. ಕೆಲವಷ್ಟು ಬಂದು ಇದೇ ಟೈಪ್ ಆಗ್ಬೇಕು ಅಂತ ಫೋಟೋನ ಕೊಟ್ಟು ಹೋಗ್ತಾರೆ ಅಥವಾ ಫೋಟೋ ಕಳಿಸ್ತಾರೆ ಮೊಬೈಲ್ ನಲ್ಲಿ, ಈ ತರ ಆಗ್ಬೇಕು, ಅದೇ ತರ ಮಾಡ್ಕೊಡ್ತೇವೆ. ಆಮೇಲೆ ಈಗ ಗಣೇಶ ಮೂರ್ತಿಯ ಬೆಲೆ ನಿರ್ಧಾರ ಮಾಡೋದು ಹೇಗೆ, ಯಾವ ಆಧಾರದಲ್ಲಿ? ಈಗ ಉದ್ದ ಇಷ್ಟು, 1 ಫೀಟ್ಗಿಷ್ಟು, 2 ಫೀಟ್ಗಿಷ್ಟು ಅಂತ ಲೆಕ್ಕವೋ, ಅಥವಾ ಅದರಲ್ಲಿ ಏನಾದ್ರೂ ಬದಲಾವಣೆಗಳಾದ ಅದರ ಆಧಾರದ ಮೇಲೆ ಕೊಡುವಂತದ್ದು? ಕೆಲವಷ್ಟು ಮಾಡೆಲ್ ಮೇಲೆ ಇರ್ತದೆ, ಯಾವ ತರ ಮಾಡೆಲ್ ಮಾಡಬೇಕು ಆ ತರ ಮೇಲೆ, ಅಂದ್ರೆ ನಮಗೆ ಕೆಲಸ ಜಾಸ್ತಿ ಯಾವ್ದಾಗ್ತದೆ ಅದ್ರ ಮೇಲೆ, ಕೆಲವಷ್ಟು ಫೀಟಿನ ಮೇಲೆ ಎತ್ತರದ ಮೇಲೂ ನಿಗದಿ ಮಾಡ್ತೇವೆ ದರವನ್ನ. ಹಾಗಾಗಿ ಕನಿಷ್ಠ ಆದ್ರೆ ಹಳ್ಳಿ ಮಟ್ಟದಲ್ಲಿ ಸ್ವಲ್ಪ ಎಲ್ಲ ದರ ಕಡಿಮೆನೆ, ಯಾಕಂದ್ರೆ ನಮ್ದು ವ್ಯವಹಾರಕ್ಕೆ ಹೇಳೋಕ್ಕಿಂತ ಆತ್ಮೀಯತೆಯಿಂದ ಇದು ಮಾಡುವುದೇ ಜಾಸ್ತಿ ಆಗ್ತದೆ ನಮ್ದು ಹಳ್ಳಿ ದೇವರ ಕಾರ್ಯ, ಮತ್ತು ಒಬ್ಬರಿಗೊಬ್ರು ಬೇಕಾಗ್ತದೆ ಹಳ್ಳಿಯಲ್ಲಿ. ಹಾಗಾಗಿ ಅವರಿಗೆ ಬಹಳ ನಾವು ನಿಷ್ಠುರವಾಗಿ ಹಿಂಗೆ ಹೇಳಲಿಕ್ಕೆ ಆಗುದಿಲ್ಲ, ಇಂತಿಷ್ಟೇ ಕೊಡಿ ಹಾಗೆ ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಹಾಗಾಗಿ ಕೆಲವಷ್ಟನ್ನ ಬಾಯಿ ಬಿಟ್ಟು ಹೇಳ್ಬೇಕಾಗ್ತದೆ, ಯಾಕಂದ್ರೆ ನಾವು ಹಿಂಗೆ ಪಟ್ಟಿರ್ತೇವೆ ಅಷ್ಟು ಮಾಡುವಂತದ್ದು. ಬಾಕಿ ಟೈಮ್ನಲ್ಲಿ ನಾವು ನಮ್ದು ಬಾಕಿ ವರ್ಕ್ ಇದ್ದಕ್ಕೆ ಅವ್ರು ಬೇಕಾಗ್ತದೆ ನಮ್ಗೆ ವ್ಯವಹಾರಿಕವಾಗಿ. ಹಾಗಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಒಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಷ್ಟೇ. ಈಗ ನಿಮ್ಮ ಮನೆಯ ಮಗನನ್ನ ನೀವು ಗಣೇಶ ಮೂರ್ತಿ ಮಾಡುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರಿ, ಮನೆಯವರೆಲ್ಲರೂ ಕೂಡ ಕೈ ಜೋಡಿಸ್ತಾರೆ ಇದರಲ್ಲಿ? ಹೌದು, ಎಲ್ಲರೂ ಜೋಡಿಸ್ತಾರೆ, ಬರ್ತಾರೆ ಬರ್ತಾರೆ ಅಲ್ಲಿ ಅವರು ಬರ್ತಾರೆ, ಶ್ರೀಮತಿಯವರು ಬರ್ತಾರೆ, ಮಗನು ಬರ್ತಾನೆ, ತಂದೆಯವರು ಹೇಳ್ತಾರೆ, ತಂದೆಯವರು ಇಲ್ಲಿ ತಪ್ಪಿದೆ ನೋಡಿ ಅಲ್ಲಿ ತಪ್ಪಿದೆ ನೋಡಿ ಹೇಳ್ತಾರೆ. ಈ ಮೊಮ್ಮಗನಿಗೆ ನಮ್ಮ ಅವನ ಮೊಮ್ಮಗೆ ನನ್ನ ಮಗನಿಗೆ ಅವರೇ ಎಲ್ಲ ಹಿಂಗೆ ಎಲ್ಲ ಸಲಹೆ ಅದು ಎಲ್ಲ ಕೊಡ್ತಾ ಇದ್ದಾರೆ. ಅದೇ ರೀತಿ ಮಗನು ಈಗ ಮಾಡ್ತಾನೆ ಶಾಲೆನೂ ಇದ್ದಕ್ಕೆ, ಹೋಮ್ವರ್ಕ್ ಇದ್ದಕ್ಕೆ ಅಷ್ಟು ಭಾಳ ಬಂದು ಮುಟ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ, ಆದರೆ ಇಂಟು ಭಾಳ ಆಸಕ್ತಿ ಇದೆ, ಬರ್ತಾನೆ ಮಾಡ್ತಾನೆ. ಮತ್ತು ಈಗ ಲಾಸ್ಟ್ ಇಯರ್ 3 ವರ್ಷ ಕಂಟಿನ್ಯೂ ಪ್ರತಿಭಾ ಕಾರಂಜಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕ್ಲೇ ಮಾಡೆಲಿಂಗ್ನಲ್ಲಿ 3 ವರ್ಷ ಸತತವಾಗಿ ಫಸ್ಟ್ ಪ್ರಶಸ್ತಿ ಪ್ರಥಮ ಸ್ಥಾನ ಪಡೆದಿದ್ದಾನೆ, ರಾಜ್ಯ ಮಟ್ಟ ಮಾಡಲಿಲ್ಲ ಅವರು. ಹಾಗಾಗಿ ಈ ಗಣೇಶ ಮೂರ್ತಿ ಅಲ್ಲದೆ ಬೇರೆ ಏನು ಮೂರ್ತಿಯನ್ನು ಮಾಡ್ತೀರಿ ನೀವು? ನಾವು ಶಾರದಾ ಮೂರ್ತಿ, ಆಮೇಲೆ ದುರ್ಗಾದೇವಿ ಮೂರ್ತಿ, ಯಾವ್ದು ಕೊಟ್ಟರು ನಾವು ಮಾಡ್ತೇವೆ. ಯಾಕಂದ್ರೆ ಈಗ ನಮ್ಮ ಸಿಮೆಂಟ್ ವರ್ಕು ಮಾಡಿದ್ದೇವೆ ನಾವು, ಸಿಮೆಂಟ್ ಮೂರ್ತಿನೂ ಮಾಡಿದ್ದೇವೆ ಭಾಳ ಕಡೆ. ಈಗ ಹೀಗೆ ಧ್ವಜಸ್ತಂಭ ಇರ್ತದಲ್ಲ ಈ ರಾಜಮುದ್ರೆ, ಅದನ್ನು ಭಾಳ ಮಾಡಿದ್ದೇವೆ, ಭಾಳ ಕಡೆ ಮಾಡಿದ್ದೇವೆ ಸಿಮೆಂಟ್ ಮೂರ್ತಿ. ಈಗ ಈ ದೇವಸ್ಥಾನದ ಸಿಮೆಂಟಿನ ಡಿಸೈನ್, ಗೋಪುರ ಡಿಸೈನ್ ಅದು ಮಾಡಿದ್ದೇವೆ, ಭಾಳ ಕಡೆ ಮಾಡಿದ್ದೇವೆ. ಅಂತ ಎಲ್ಲ ಕೆಲಸ ತಗೊಂಡಾಗ ನಿಮ್ಗೆ ವರ್ಷ ಪೂರ್ತಿ ಕೆಲಸ ಇರ್ತದೆ? ಇರ್ತದೆ ನಮ್ದು ಭಾಳ ಇರ್ತದೆ, ಆದ್ರೆ ಒಬ್ಬನೇ ಅದಕ್ಕೆ ಮಾಡ್ಲಿಕ್ಕೆ ಎಲ್ಲದೂ ಹಿಡಲಿಕ್ಕೆ ಹಿಡ್ಕೊಂಡ್ರೆ ಎಲ್ಲ ಮುಗಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ಗಣೇಶ ಮೂರ್ತಿಯನ್ನು ತಯಾರು ಮಾಡೋದು ನಿಮ್ಗೆ ಹೆಚ್ಚು ಕಮ್ಮಿ 2-3 ತಿಂಗಳು ಕೆಲಸ ಇರ್ತದೆ, ಉಳಿದ ಸಮಯದಲ್ಲಿ ಏನ್ ಮಾಡ್ತೀರಿ? ಉಳಿದ ಸಮಯದಲ್ಲಿ ನಮ್ದು ಈಗ ಈ ಚಿತ್ರಕಲೆಯಲ್ಲಿ ಸ್ಕೂಲಿಗೆ ಎಲ್ಲ ಬೋರ್ಡ್ ಬರೆಯುವುದು, ಚಿತ್ರ ಬಿಡಿಸುದು ಸ್ಕೂಲ್ನಲ್ಲೆಲ್ಲ, ಅದಕ್ಕೆ ಹೋಗ್ತೇವೆ. ಅದು ಬಿಟ್ಟು ಕೆಲವಷ್ಟು ನಮ್ಮ ಪಂಚಾಯತಿಂದು ಕೆಲವಷ್ಟು ಬೋರ್ಡ್ ಗೀಡ್ ಬರೆಯುವುದು ಅದೆಲ್ಲ ಬರ್ತದೆ. ಆಮೇಲೆ ನಮ್ಮದು ಈ ಫ್ಯಾಬ್ರಿಕೇಶನ್ ವರ್ಕ್ ಇದೆ, ವೆಲ್ಡಿಂಗ್, ಅದನ್ನು ಈ ಟ್ರಸ್ ವರ್ಕ್ ಅಂದರೆ ರೂಪಿಂಗ್ ವರ್ಕ್ ಮಾಡ್ತೇವೆ ನಾವು, ಅದೇ ಇದೆ ನಮ್ಮದು. ಅದು ಬಿಟ್ಟು ಈ ನಿಮ್ಮ ಮೆಷಿನರಿ ಕೆಲಸ, ಟೈಲ್ಸ್ ಕುಳಿಸೋದು, ಪ್ಲಾಸ್ಟ್ರು ಬಾಂಧಕ ಅದೆಲ್ಲ ಇದೆ. ಸುಮಾರು ಮಾಡ್ತೇವೆ ಎಲ್ಲ ಕಡೆಯೂ, ಹಿಂಗೆ ಯಾವ್ಯಾವ್ದು ಬರ್ತದೆ ಒಟ್ಟು ಇಂಟ್ರೆಸ್ಟ್ ತಗೊಂಡು, ಅಂದರೆ ಯಾವುದೇ ವರ್ಕಿಗೆ ಇಂಟ್ರೆಸ್ಟ್ ಬೇಕು, ನಾ ಮಾಡಬಲ್ಲೆ ಹೇಳುವಂಥ ಒಂದು ಛಲ ಬೇಕು. ಛಲ ಇದ್ರೆ ಎಲ್ಲದೂ ಕಲಿಬೋದು, ಆಗುವುದಿಲ್ಲ ಅನ್ನೋಕ್ಕಿಂತ ಯಾವುದೂ ಆಗುವುದಿಲ್ಲ. ಗಣೇಶ ಮೂರ್ತಿಯಲ್ಲಿ ಗಣೇಶನನ್ನ ಕಾಣಬೇಕು ಅಂತ ಹೇಳ್ತೀವಿ, ಜನರ ಆ ಒಂದು ಪ್ರತಿಕ್ರಿಯೆ ಹೇಗಿದೆ ಊರಲ್ಲಿ? ಈ ಅಡ್ಡಿಲ್ಲ, ಬಹಳ ಜನ ಬರ್ತಾರೆ ಇಲ್ಲಿ, ನನ್ನಂತೂ ಕೆಲವಷ್ಟು ಸಲಹೆ ಕೇಳ್ಕೊಂಡು ಹೋಗ್ತಾರೆ, ಬಹಳ ಇಲ್ಲಿ ಬರ್ತಾರೆ ನೋಡ್ತಾರೆ. ಹಿಂಗೆ ಬಂದು ನಮ್ಮ ಗುರುಗಳು ವರ್ಷನೂ ಬಂದು ನೋಡಿ ಹೋಗ್ತಾರೆ, ನಮ್ಮ ಕಲಿಸಿದ್ದ ಜಿ ಎಸ್ ಕೊಂಕರ್ ಅವರು, ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಉಂಟು. ಹಾಗಾಗಿ ಮತ್ತು ಸ್ವಲ್ಪ ಹಿಂಗೆ ನಮಗೆ ಬಲ ಸಿಗ್ತದೆ ಮಾಡಲಿಕ್ಕೆ, ಮುಂದಿನ ಮತ್ತೆ ಇದು ಮಾಡಲಿಕ್ಕೆ. ವರ್ಷನೂ ಹೋಗ್ತಾ ಹೋಗ್ತಾ ಗಣೇಶ ಮೂರ್ತಿ ಜಾಸ್ತಿನೂ ಕೊಡ್ತಾ ಆರ್ಡರ್ ಬರ್ತಾ ಇದೆ, ಹಾಗಾಗಿ ನಡೀತಾ ಇದೆ. ಬಹಳ ಸಂತೋಷ ಸತೀಶ್ ಸದಾನಂದ ಮಹಾಲಿಯವರೇ. ಆ ಗಣೇಶ ಮೂರ್ತಿಯನ್ನ ಕಳೆದ 50-60 ವರ್ಷಗಳಿಂದ ನಿಮ್ಮ ಕುಟುಂಬ ಮಾಡಿಕೊಂಡು ಬಂದಿದೆ, ನೀವು ಕಳೆದ 20 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ರಿ. ಪರಿಸರ ಸ್ನೇಹಿಯಾಗಿ ಗಣೇಶ ಮೂರ್ತಿಯನ್ನ ಯಾವ ರೀತಿ ತಯಾರು ಮಾಡಬೇಕು, ಜೊತೆಗೆ ಗಣೇಶನ ಭಕ್ತಿ ಭಾವದ ಜೊತೆಗೆ ನೀವು ಕೂಡ ಬಹಳ ಶ್ರದ್ಧೆಯಿಂದ ಈ ಕೆಲಸವನ್ನ ಮಾಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಗಣಪತಿ ಮೂರ್ತಿ ತಯಾರಿಕೆ ಕುರಿತು ಯಲ್ಲಾಪುರ ತಾಲೂಕಿನ ಸತೀಶ್ ಸದಾನಂದ ಮಹಾಲೆ ಅವರೊಮ್ಮೆ ಸಂದರ್ಶನ ಪ್ರಸಾರವಾಯಿತು. ಈಗ ಜನಪದ ಸಂಗೀತ, ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಬರಲಿರುವ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ, ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಹಬ್ಬದಲ್ಲಿ ಉಪಯೋಗಿಸಿದ ಹೂವು, ಎಲೆ, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಪ್ರಕೃತಿ ವಿಕೋಪ ನಿವಾರಕ, ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಜನಪದ ಸಂಗೀತದಲ್ಲಿ ಸಣ್ಣ ಬುದ್ಧು ಗೌಡ ಮತ್ತು ಸಂಗೀತದಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. ಲತ್ತರರೆ ಮೊನ್ನೆ ಎದ್ದನು ಮಾದೂಲೆ ಮಗನೇ ಮಾಳುಗಿ ಹರಗಾಗೆ ಬರುವನು, ಮಾಳುಗಿಯರಗಾಗೆ ಬರುವನು ಮಾದೋಲೆ ಮಗನೇ ಕೈಯೋ ಕಾಲೋ ಮಾರೆ ತೊಳಿದನು, ಕೈಯೋ ಕಾಲು ಮಾರೆ ತೊಳೆದನು ಮಾದೋಲೆ ಮಗನೇ ಮಾಳುಗಿ ಒಳಗಾಗೆ ನಡೆದನು, ಮಾಳುಗಿ ಒಳಗಾಗೆ ನಡೆದನು ಮಾದೋಲೆ ಮಗನೇ ಲಪ್ಪನ ಕೂಡೆನಾಳುವನು, ಲಪ್ಪನ ಕೂಡೆನಾಳುವನು ಮಾದೋಲೆ ಮಗನೇ ಲಕ್ಕನೊರೋ ಮನಗೆ ಹೋಗೆ ಬತ್ತಿನೋ, ಲಕ್ಕನರು ಮನಗೆ ಹೊಗೆ ಬತ್ತಿ ಲಪ್ಪಲೆ ಕೇಳೋ ಮದುವಿ ಒಂದೇ ಶುದ್ಧಿ ಎಳೆ ಬತ್ತಿನೋ, ಲಟ್ಟಂಬೋ ಮಾತಾಳೆಳನು ಮಾದೋಲೆ ಮಗನೇ ಕಂತೆಲೆ ಜೋ ಕುಳವೇಲಿಡಿದನೋ, ಕಂತೆ ಜೋ ಕುಳವೇಲಿಡಿದನು ಮಾದೋಲೆ ಮಗನೇ ರಾಜೋ ಒಂದಂಗುಳಕ್ಕೆ ಬರೋವನು, ರಾಜೊಂದಂಗುಳಕ್ಕೆ ಬರವಾನು ಮಾದೋಲೆ ಮಗನೇ ಯಾವೊಂದೇ ದಾರಿಡದೆ ನಡೀದನೋ ಯಾವೊಂದು ದಾರಿಡದೆ ನಡೆದಾನೋ ಮಾದೋಲೆ ಮಗನೇ ಲಕ್ಕನೋರೋ ಮನಗೆ ನಡೀದನೋ ತಮ್ಮಲೆ ಬರವಾದೆ ದೂರಿಂದೇ ಕಂಡಾಳೋ ತೆಣೆಯ ನೋಡೆ ಲಚಿಯ ಬಿಡೋ ಜಾಳೋ ತೆಣೆಯ ನೋಡಚಿಯ ಬಿಡಶಾಳೋ ನಿನ್ನಲೆ ಲಕ್ಕೋ ಚೊಂಬುಗೆ ಎಲೆ ನೀರ ಕೊಡೋವಾಳೋ ಕಟ ನೀರೇ ಶೋಕ್ಯಾನೋ ಚೆಲ್ಲಾನೋ ಲೊಗೆ ಕೂತೋ ಮಾಡಿನ ತೆಣೆಗಾಗೋ ಕೇಳೇ ಕೇಳೇ ಲಕ್ಕಲೆ ನೀನೆಲೆ ಕೇಳೇ ನಮ್ಮ ಬಾವ ಎಲ್ಲಿಯೇ ಹೋಗಿನೇಲೆ ನಿಮ್ಮ ಬಾವನೇ ಗದ್ದೆಲೆ ವಲ ಮನ ಕೋಗಿನೋ ಗದ್ದೆಲೆ ಕೆಲಸದಲ್ಲೇಲಿರೋವಾರೋ ಲಟ್ಟಂಬು ಮಾತ ಕೇಳ್ಯಾನು ನಮ್ಮಲೆ ತಮ್ಮ ಗದ್ದೆಲೆ ವಲ ಮನಕ್ಕೆ ನಡೀದನೋ ನೆಂಟ ಬರವಾದೆ ದೂರಿಂದೇ ಕಂಡಾನೋ ಕಟ್ಟಿದ ವಾರಲ ನಿಲೋಜೀನೋ ಕಟ್ಟಿದ್ವಾರಲ ನಿಲಸಿನೋ ನಿನ್ನಲೆ ಬಾವಾಲೆ ನಂದೇಳುತ್ತೇಲೈದಾನೋ ಕಬ್ಬಿಣನೇ ಗಲವೆ ಮಡಗಿನೋ ನಿನ್ನಲೆ ಬಾವೋ ಬಾವಾಲೆ ನ್ಯಾಂಟಗೆ ಬರೋವಾರೋ ಬಾವಲೆ ನೆಂಟಾಗೆ ಎಲ್ಲಿಗಾಗೆ ಬರುವಾರೋ ಅವರಾಲೆ ಮನಗೆ ಬರೋವಾರೋ ಲವರಾಲೆ ಮನಗೆ ಬರುವಾರೋ ಬಾವ ನೆಂಟನೋರೋ ಮಾಡಿನ ತೆಣೆಗೋಗೆ ಕುಳೋತಾರೋ ಮಾಡಿನ ತೆಣೆಗೋಗೆ ಕುಳವಾರೋ ಬಾವ ನೆಂಟನೋರೇ ಬಾವ ಗೋಂದಿಳೆ ಕೊಡೋವಾನೋ ಕೇಳಲು ಕೇಳಲೋ ಬಾವಾಲೆ ನೀನೆಲೆ ಕೇಳೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಬಾವಾಲೆ ಕೇಳೋ ಬಾಚಿ ಹಿಂಗ ಅವೆಲ್ಲ ತರಬೇಕೋ ಬಾಚಿಂಗವೆಲ್ಲ ತರಬೇಕು ಬಾವಾಲೆ ಕೇಳೋ ಕೊಡಿಯಾಲೆ ಲಿಡೋವಾಕೆ ಬರಬೇಕೋ ಕೊಡೆಯಲೆ ಲಿಡವಾಕೆ ಬರಬೇಕು ಬಾವಾಲೆ ಕೇಳೋ ಬರಬೇಕೋ ಬಾವ ಗೆಳೆತನಕೋ ಲಟ್ಟಂಬೋ ಮಾತಾಳೇಳ್ಯಾರೋ ಬಾವ ನೆಂಟನೋರೋ ಲಕ್ಕಾಲೇಲಿದ್ದಲೆ ನಡೀದಾನೋ ಕೇಳಲೆ ಕೇಳಲೆ ಲಕ್ಕಾಲೆ ನೀನೆಲೆ ಕೇಳೆ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಲಕ್ಕಾಲೆ ಕೇಳೆ ಕಳಶಾಲೆ ಲಿಡೋವಾಕೆ ಬರಬೇಕೆ ಕಳಶಾಲೆ ಲಿಡವಾಕೆ ಬರಬೇಕೆ ಲಕ್ಕಾಲೆ ಕೇಳೆ ಲಕ್ಕ ಗೊಂದಿಳೆ ಕೊಡೋವಾನೋ ಲೊಂದೆ ಲೀಳೆಗೆ ನಾನೆಲೆ ಬರುವೋಳಲ್ಲೋ ಕೊಡಬೇಕು ಮಾನದ ಎರೋಡಿಳೆಯೋ ಕೊಡಬೇಕು ಮಾನದ ಎರಡಿಳೆ ತಮ್ಮಲೆ ಕೇಳೋ ಲಾಗಾದರೆ ನಾನೇ ಬರಬಹುದೋ ಲಾಗಾದರೆ ನಾನೇ ಬರಬೇನು ತಮ್ಮಲೆ ಕೇಳೋ ಕಳಶಾಲೆ ಲಿಡೋವಾಕೆ ಬರೋವಾನೋ ಲಟ್ಟಂಬೋ ಮಾತ ಕೇಳನೋ ಲವರ ತಮ್ಮನೇ ಕೊಡವಾಳೋ ಮಾನದ ಎರೋಡಿಳೆಯೋ ಕೊಡವನು ಮಾನದ ಎರಡಿಳೆಯೋ ತಮ್ಮನೇ ತಿರುಗಾಗೆ ಮನಗೆ ಬರೋವಾನೋ ತಿರುಗಾಗೆ ಮನಗೆ ಬರವಾನೋ ತಬರಾಲೆ ತಮ್ಮ ಲಪ್ಪನ ಕೋಡೆ ನಾಳೆಳೋವಾನೋ ಲಪ್ಪನ ಕೂಡೆ ನಾಳೆಳವಾನೋಲು ತಮ್ಮನೆ ಮದುವೆ ಒಂದೇ ಸುದ್ದಿ ಎಳೆ ಬಂದಿನೋ ಮಾವಿನ ಮಾವಿನ ಮರವೋ ಮಾವಿನ ಬರಣೋಗಿ ಮರವೋ ಮಾವಿನ ಮರ ಯಾಕೆ ತಿಗರನೆಲ್ಲೋ ಮಾವಿನ ಮರ ಯಾಕೆ ತಿಗರನೆಲ್ಲವೋ ಮಾವಿನ ಮರವೇ ತಿಗರಾದೆ ನೀನೇಲಿರ ಬ್ಯಾಡೋ ತಿಗರಾದೆ ನೀನೆ ಇರಬೇಡ ಮಾವಿನ ಮರವೇ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಮಾವಿನ ಮರವೇ ಬಾಗಿಲ ತೋರಣಕ್ಕೆ ಬರಬೇಕೆ ಬಾಗಿಲ ತೋರಣಕ್ಕೆ ಬರಬೇಕೆ ಮಾವಿನ ಮರವೇ ನೀನಿಲ್ಲದೆ ನಮಗೆ ಲರೋತಿಲ್ಲೋ ಶಗಡೆ ಶಗಡೆ ಮರವೇ ಶಗಡೆಲೆ ಬರಣೋಗಿ ಮರವೋ ಶಗಡೆಲೆ ಮರ ಯಾಕೆ ತಿಗರನೆಲ್ಲೋ ಶಗಡೆ ಮರ ಯಾಕೆ ತಿಗರನೆಲ್ಲ ಶಗಡೆಲೆ ಮರವೇ ತಿಗರಾದೆ ನೀನೇಲಿರೋ ಬ್ಯಾಡೋ ತಿಗರಾದೆ ನೀನೆ ಇರಬೇಡ ಶಗಡೆಲೆ ಮರವೇ ನೀನಿಲ್ಲದೆ ನಮಗೆ ಲರೋತಿಲ್ಲೋ ನೀನಿಲ್ಲದೆ ನಮಗೆ ಅರತಿಲ್ಲ ಶಗಡೆಲೆ ಮರವೇ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಶಗಡೆಲೆ ಮರವೇ ಲಂಗಾಳ ಶಾಪರಕ್ಕೆ ಬರಬೇಕೆ ಲುಣಗಾಲ ಉಣಗಾಲ ಮರವೇ ಉಣಗಾಲ ಬರಣೋಗಿ ಮರವೇ ಉಣಗಾಲ ಮರ ಯಾಕೆ ತಿಗರನೆಲ್ಲೋ ಉಣಗಾಲ ಮರ ಯಾಕೆ ತಿಗರನೆಲ್ಲ ಉಣಗಾಲ ಮರವೇ ತಿಗರಾದೆ ನೀನೇಲಿರ ಬ್ಯಾಡೋ ತಿರುಗಾದೆ ನೀನೇಲಿರಬೇಡ ಜಂಬೆಲೆ ಮರವೇ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಉಣಗಾಲ ಮರವೇ ಮೂರು ತ ನೆಡೋವಾಕೆ ಬರಬೇಕೆ ಮೂರು ತ ನೆಡವಾಕೆ ಬರಬೇಕೆ ಜಂಬೆಲೆ ಮರವೇ ನೀನಿಲ್ಲದೆ ನಮಗೆ ಲರೋತಿಲ್ಲೋ ಲತ್ತಿ ಲತ್ತಿ ಮರವೇ ಲತ್ತಿಲೆ ಬರಣೋಗಿ ಮರವೋ ಲತ್ತಿಲೆ ಮರ ಯಾಕೆ ತಿಗರನೆಲ್ಲೋ ಲತ್ತಿ ಮರ ಯಾಕೆ ತಿಗರನೆಲ್ಲ ಲತ್ತಿಲೆ ಮರವೇ ತಿಗರಾದೆ ನೀನೇಲಿರೋ ಬ್ಯಾಡೋ ತಿಗರಾದೆ ನೀನೇ ಇರಬೇಡ ಲತ್ತಿಲೆ ಮರವೇ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಲತ್ತಿಲೆ ಮರವೇ ತ್ವಾರಣಕ್ಕೆ ನೀನೇ ಬರೋಬೇಕೆ ಲತ್ತಿ ತ್ವಾರಣಕ್ಕೆ ಬರಬೇಕೆ ಲತ್ತಿಲೆ ಮರವೇ ನೀನಿಲ್ಲದೆ ನಮಗೆ ಲರೋತಿಲ್ಲೋ ಕಾವುಲಿ ನಿರಕಾದೋ ಎಣ್ಣೆಲೆ ಗಿಂಡಿ ಬಂದೋ ಲರದಾಲೆ ಲರೋ ಚಿನ್ನವೇ ಬರೋವಾದೋ ಲರದಾಲರು ಚಿನ್ನವೇ ಬರವಾದೆ ತಾಯೆಲೆ ಕೇಳೆ ಬೆಳ್ಳಿ ಒಂದೇ ಶೆಂಬ ನೆಗತಾರೆ ಬೆಳ್ಳಿ ಒಂದೇ ಶೊಂಬ ನೆಗತಾರೆ ತಾಯೆಲೆ ಕೇಳೆ ಒಂದೇಯೊಂದೇ ಮಣಿಯ ನೆಗದೇ ತಾರೆ ಒಂದೇಯೊಂದೆ ಮಣಿಯ ನೆಗತಾರೆ ತಾಯೆಲೆ ಕೇಳೆ ಮನದ ನೀರೇ ಮಗ ತಾರೆ ಬಣ್ಣದೊಂದೆ ನೀರೇ ಮಗತಾರೆ ತಾಯೆಲೆ ಕೇಳೆ ಚೆಂಡುಕಿ ಬಿಟೆ ನೀರೇ ಮಿಯೋವಾಕೋ ಚೆಂಡುಕಿ ಬಿಟೆ ನೀರೇ ಮೀವಾಕೆ ತಾಯೆಲೆ ಕೇಳೆ ನೀರೆಲೆ ಮಿಂದೆಲೆ ಒಳಿದಾರೋ ನಿರಮಿಂದಲೇ ಒಳವಾರೆ ತಾಯಲೆ ಕೇಳೆ ಮೈಲೋಗೆ ಬಿಟೆ ಮುಡಿಯ ಉಡೋವಾರೋ ಮೈಲುಗಿ ಬಿಟೆ ಮಡಿಯೇ ಉಡವಾರೆ ತಾಯಲೆ ಕೇಳೆ ಒನ್ನೆಯೊಂದೇ ಮಣಿಯ ನೆಗೋತಾರೆ ಒನ್ನೆಯೊಂದೇ ಮಣಿಯ ನೆಗತಾರೆ ತಾಯಲೆ ಕೇಳೆ ಕನ್ನೆಲೆ ಮಧುರೈನ ಕರತಾರೆ ಕನ್ನೆ ಮಧುರೈನ ಕರತಾರೆ ತಾಯಲೆ ಕೇಳೆ ಒನ್ನೆಲೆ ಮಣೆ ಮ್ಯಾನೆ ಕುಳೋತಾರೋ ಲೊನ್ನೆ ಮಣೆ ಮ್ಯಾನೆ ಕುಳತಾರೋ ಮಾಧೋಲೆರಾಯೋ ಕೆಲಸಿರ ಮಗ ಬರುವೋ ತೊಯ್ದಾನೋ ಕೆಲಸಿರ ಮಗ ಬರುವೋ ತೊಯ್ದಾನೋ ಕೆಲಸಿರ ಮಗನೇ ಪನ್ನೆಲೆ ಮಾಡುತ್ತೆ ಲೈದಾನೋ ಪನ್ನೆ ಮಾಡುತ್ತೆ ಒಯ್ದಾನೋ ಕೆಲಸಿರ ಮಗನೇ ಪನ್ನೆ ಮಾಡೇಲದವೆ ಮುಗಿದಾವೋ ಪನ್ನೆ ಮಾಡಲದವೆ ಮುಗಿದಾವೋ ಕೆಲಸಿರ ಮಗನೇ ಬಂದಾರೋ ತೊಳೋ ಚಮನ ಮನೆ ಮುಂದೋ ಬಂದರು ತುಳಸಮನ ಮನೆ ಮುಂದೆ ಮಾಧೋಲೆ ಮಗನೇ ಶಲ್ಲೇಲೆ ಮೆನನ ಕಾಯೇ ಗಿಣೋತಿಯೋ ಶಲ್ಲೆ ಮೆನನ ಕಾಯೇ ಗಿಣತಿಲೆ ಮಾಡೇಲೆ ಕಂಡೇ ಯವದವರೆ ಚೋರೆಳೆ ನಿರೋಚಿದೆಯೋ ಯವದವರ ಚರೇಳೆ ಲಿರಿಸಿದೆ ಲಾಪಜಿಯೇ ಕುಲದವರ ಚೋರೆಳೆ ಲಿರೋಚಿದೆಯೋ ಕುಲದವರ ಚರೇಳೆ ಲಿರಿಸಿದೆ ಲಾಪಜಿಯೇ ಗ್ರಾಮದವರ ಚೋರೆಳೆ ಲಿರೋಚಿದೆಯೋ ಗ್ರಾಮದವರ ಚರೇಳೆ ಲಿರಿಸಿದೆ ಲಾಪಜಿಯೇ ಲತ್ತೆರೆಯೊರೆ ಚೋರೆಳೆ ಲಿರೋಚಿದೆಯೋ ಲತ್ತೆರೆಯೊರೆ ಚರೇಳೆ ಲಿರಿಸಿದೆ ಲಾಪಜಿಯೇ ಮದುವೆಲೆ ಕಾರ್ಯವೇ ಜಯೋವಾಗಲೋ ಜನಪದ ಸಂಗೀತದಲ್ಲಿ ಸಣ್ಣ ಬುದ್ಧುಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು ಪ್ರಸಾರವಾಯಿತು. ಸಂಜೆ 6:50 ಕಿಸಾನ್ ಕಾರ್ಯಕ್ರಮದಲ್ಲಿ ಅಡಿಕೆ ತೋಟದಲ್ಲಿ ಹಣ್ಣಿನ ಬೆಳೆಗಳ ಮಿಶ್ರ ಕೃಷಿ ಅನುಭವ ಕುರಿತು ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿಯ ವಿಶ್ವನಾಥ್ ಆರಗಾಂವ್ಕರ್ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು. ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹೆಚ್ಚಿಸುವುದು ಶಿಕ್ಷಣ. ಸ್ವಾಮಿ ವಿವೇಕಾನಂದರ ನುಡಿ. ನಿಸ್ವಾರ್ಥ ಸೇವೆ, ನಿಜವಾದ ಸೇವೆ. ತ್ಯಾಗ ಮತ್ತು ನಿಸ್ವಾರ್ಥತೆ ಇರುವ ಮನುಷ್ಯನನ್ನು ಈ ಜಗತ್ತು ಎಂದಿಗೂ ಮರೆಯ